ಅಂತ ಅಂದ್ಬಿಟ್ಟು. ಯಾವ ತಳಿ ತಗೊಂಡಿದ್ದಾವ? ಅದು ಸರ್, ಅದು ನಮಗೆ ಅದು ತಳಿ ಯಾವುದು ಅಂತ ನನಗೆ ಅಷ್ಟು ಇದಾಗಿರಲಿಲ್ಲ. ಈಗ ಅದು ಸೀಬೆ ಹಣ್ಣು ನಾನು ಮಾರಾಟ ಮಾಡೋಕ್ಕೆ ಅಲ್ಲಿ ಒಬ್ರಿಗೆ ಕೊಡ್ತಾ ಇದ್ದೀನಿ. ಅವ್ರು ಹೇಳಿದ್ರು ಏನಂದ್ರು, ಇದು ಸೀಬೆ ನಿಮ್ದು ಅಲಹಾಬಾದ್ ಅಂತ ತಳಿ. ಅಲಹಾಬಾದ್ ಸಫೇದ್ ಬಿಳಿ ಸೀಬೆನಾ? ಬಿಳಿ ಸೀಬೆ ಸರ್. ಹೌದಾ? ಎಷ್ಟು ವರ್ಷ ಸೀಬೆ ಹಾಕಿ? ಸೀಬೆ ಹಾಕಿ ಅದು ಕೂಡ ಆರು ವರ್ಷ ಆಗೋಯ್ತು. ಆರು ವರ್ಷ ಆಗಿದೆ. ಎಷ್ಟು ವರ್ಷದಿಂದ ಫಸಲು ಬರ್ತಾ ಇದೆ? ಮೂರೇ ವರ್ಷಕ್ಕೆ ಫಸಲು ಕಮ್ಮಿ ಆಗೋಯ್ತು. ಹೌದಾ? ನಮ್ಗೆ ತಿಂದಿದ್ರೇನ್ರಿ ದೇವರಾಜ್ ಅವರೇ ಸೀಬೆಣ್ಣ? ಅವರು ಬೆಳೆ ಬಂದಾಗೆಲ್ಲ ಮಾವಿನಣ್ಣು ಮತ್ತೆ ಸೀಬೆಹಣ್ಣು ನಮ್ಮನೆಗೆ ಆಟೋಮೆಟಿಕ್ ಕೊಟ್ಬಿಡ್ತಾರೆ. ಹೌದಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಮೇಲ್ಗಡೆ ವೈಟ್ ಇರ್ತದೆ, ಒಳಗಡೆ ಕಟ್ ಮಾಡಿ ಒಳ್ಳೆ ರೆಡ್ ಆಗಿ ಚೆನ್ನಾಗಿರ್ತದೆ. ಯಾವುದು? ಸೀಬೆ. ಸೀಬೆ ಹೇಳಿ ಸರ್, ಸೀಬೆ ಹೇಗೆ ಬೆಳೆದ್ರಿ? ಸೀಬೆ ಅದು ಕೂಡ ನಾವು 20-20 ಡಿಸ್ಟೆನ್ಸ್ ಅಂತರ ಇಟ್ಟು ಗಿಡದಿಂದ ಗಿಡ ಸಾಲು ಸಾಲು 20 ಅಂತರ ಇಟ್ಟು ನಾವು ಅದೇ ಥರ 3 ಅಗಲ 3 ಆಳ ಇಟ್ಟು ಅದೇ ಮಾಮೂಲಿ ಹಸಿರಲ್ಲೇ ಇದೇ ಅದೇ ಅಲ್ಲಿ ಗೊಬ್ಬರ ಕಾಂಪೋಸ್ಟ್ ಥರ ಮಾಡಿಸಿ ಅದು ಒಂದು 20 ಹಂಗೆ ಬಿಟ್ಟಿದ್ದು. ಆಮೇಲೆ ಸಸಿ ತಂದು ನೆಡೋಕ್ಕೆ ಮುಂಚೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ 20 ಅನಂತರ ಸಸಿ ತಂದು ನಾವು ನಾಟಿ ಮಾಡ್ಕೊಂಡೆ ಸರ್. ಅದಕ್ಕೆ ಸ್ವಲ್ಪ ಅದಕ್ಕೂ ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಕೊಟ್ಕೊಬಂದು ಸ್ವಲ್ಪ ಮೆನ್ಯೂರು ಸ್ವಲ್ಪ ಸ್ವಲ್ಪ ಅಂದರೆ ಎಷ್ಟು? ಭಾಳ ಕಡಿಮೆ ಅಂತರದ ಇದರಲ್ಲಿ ಮೆನ್ಯೂರು ಕೊಟ್ಟಿದ್ದೀವಿ ಸೀಬೆಗೆ ಮಾತ್ರ. ಎಷ್ಟು ಅಂತ ಕೇಳ್ತೀವಿ? ಅದು ಸರ್ ಒಂದು ಒಂದು 100 ಗಿಡಕ್ಕೆ ಒಂದು ನಾವು ಕೊಟ್ಟಿದ್ರೆ ಒಂದು 5-6 kg ಕೊಟ್ಟಿರ್ಬೋದು ಅಷ್ಟೆ. ಅಷ್ಟೇ ಅಷ್ಟೇ. ಯಾವ ಗೊಬ್ಬರ ಕೊಟ್ರಿ ಅದಕ್ಕೆ? ನಾವು ಈ 20 ರಾಸಾಯನಿಕ ಗೊಬ್ಬರ ಕೊಟ್ಟಿದ್ದೀವಿ. ಓಕೆ. ಯಾವುದ್ರಲ್ಲಿ? ಏನು ಕೈಯಲ್ಲಿ ಹಾಕಿದ್ರ ಅಥವಾ ಏನು ಬೆಂಕಿಪಟ್ಟಣದ ಮುಚ್ಚಲ? ಬೆಂಕಿಪಟ್ಟಣದ ಮುಚ್ಚಲದಲ್ಲೇ ಕೊಟ್ಟಿದ್ದೀವಿ ಸರ್. ಆ ಲೆಕ್ಕ ಅದ್ಯಾಕೆ ಅದನ್ನು ಕೊಡಬೇಕು ಅನ್ನಿಸ್ತು? ಅದು ಸ್ವಲ್ಪ ಕೊಟ್ಟರೆ ಸ್ವಲ್ಪ ಪರವಾಗಿಲ್ಲ ಕೊಡಿ ಅಂತ, ಜಾಸ್ತಿ ಏನು ಬೇಕಾಗಿಲ್ಲ, ಲಿಮಿಟಾಗಿ ಕೊಡಿ, ಕೊಟ್ಟಿಗೆ ಗೊಬ್ಬರ ಜೊತೇಲಿ ಸ್ವಲ್ಪ ಕೊಡಿ ಅಂತ ಹೇಳಿದ್ರು. ಅಂದ್ರೆ ಮಾವಿಗೆ ಕೊಡಿ ಅಂತ ಯಾರು? ಮಾವಿಗೆ ನಾವು ಕೊಟ್ಟಂಗಿಲ್ಲ ಸರ್ ಇಲ್ಲಿ ಗಂಟ. ಹೌದಾ? ಸರಿ ಆಯ್ತು. ಪಾಪ ಸೀಬೆ ಗಿಡನೇ ಪುಣ್ಯ ಮಾಡಿ. ಹಾಯ್ ಸರಿ. ಮತ್ತೆ ಅದಕ್ಕೆ ಏನು ರೋಗ ಕೀಟ ಏನು ಬರ್ನಿಲ್ಲ? ಅದಕ್ಕೆ ಸೀಬೆಗೆ ಸ್ವಲ್ಪ ಅದಕ್ಕೆ ಒಂಥರ ಬಿಳಿ ಒಂದು ಏನ್ ತರ ಅದಕ್ಕೆ ಬರುತ್ತೆ ಅದೊಂದು ಬಾಧೆ ಅದಕ್ಕೆ ಕಾಣಿಸ್ಕೊತದೆ ರೋಗ. ಇನ್ಯಾವುದು ಅದಕ್ಕೆ ಔಷಧಿ ಹೊಡಿತೀರಾ? ಅದಕ್ಕೆ ಔಷಧಿ ಹೊಡೆದಿದ್ದೀವಿ ಸರ್. ಅದಕ್ಕೆ ಸೀಬೆನೂ ಹಾಗೇನಾ ಗುತ್ತಿಗೆ ಕೊಟ್ಬಿಡ್ತೀರಾ? ಇಲ್ಲ ಸರ್, ಅದು ನಾವೇ ಮಾರಾಟ ಮಾಡಿ ನೀವೇ ಕಿತ್ ಮಾರಾಟ ಪರವಾಗಿಲ್ವೇ? ಎಲ್ಲಿ ಮಾರ್ತೀರಿ? ಅದು ಸ್ವಲ್ಪ ಇಲ್ಲಿ ನಾವು ಹಣ್ಣು ಮೈಸೂರಿಗೆ ಮಾರ್ಕೆಟ್ಗೂ ಕೊಡ್ತೀವಿ. ಅಲ್ಲಿ ಬಂದು ಕೆಲವರು ತಗೊಳ್ಳೋರು ತಗೋತಾರೆ ಅದನ್ನ. ಹೌದಾ? ಹೌದು. ಕೊಡ್ತಾ ಇದ್ದೀವಿ. ಅಲ್ಲೂ ಬಂದು ತಗೊಂತಾರೆ? ಅಲ್ಲೂ ಬಂದು ತಗೋತಾರೆ. ಪ್ರಭುಸ್ವಾಮಿಗಳು ಬೆಳೆದಿರೋ ಸೀಬೆ ಅಲ್ವಾ? ಏನ್ ಧಾರಣೆ ಕೊಡ್ತೀರಿ? ನಾವು ಅಲ್ಲಿ 40-50 ರೂಪಾಯಿ ಕೊಡ್ತಾ ಇದೀವಿ ಸರ್. ಇಲ್ಲಿ ಮೈಸೂರಿಗೆ ಮಾರಿದ್ರೆ? ಮೈಸೂರಲ್ಲಿ ಮಾರಿದ್ರು ಅಷ್ಟೇ 50 ರೂಪಾಯಿ, ಅಲ್ಲಿ ಮಾರಿದ್ರೆ ಒಂದು ಅಷ್ಟೇ, ಅಲ್ಲೂ ಅಷ್ಟೇ ಆವರೇಜು. ಇಲ್ಲಿ ಒಂದು ಮಾರ್ಕೆಟು ಆ ಸನ್ನಿವೇಶ ಇದ್ದಂಗೆ ನಮಗೆ 50 ಸಿಕ್ಕಿದೆ, 60 ಇಲ್ಲಿ ಸೇಲ್ ಆಗಿದೆ ಸರ್ ಮೈಸೂರು. ಅಂದ್ರೆ ಹೇಗೆ ಸೀಬೆ ಫಸಲು ವರ್ಷದಲ್ಲಿ 2-3 ಸರಿನಾ? ಅದು ವರ್ಷದಲ್ಲಿ ನಿಮಗೆ 2 ಬಂದೇ ಬರ್ತದೆ ಸರ್. ಯಾವ್ಯಾವಾಗ ಸಿಗುತ್ತೆ ಅದು? ಈಗ ನಮಗೆ ಸೆಪ್ಟೆಂಬರ್ ಆಗಸ್ಟಲ್ಲಿ ಒಂದ್ಸರಿ ಸಿಗುತ್ತೆ. ಪುನಃ December-January ಒಂದ್ಸರಿ ಸಿಗುತ್ತೆ. ಕೇಳೋದೆಲ್ಲ ನೀವೇನಾ? ನಾವೇ ಕೇಳ್ತೀವಿ ಸರ್. ನೀವೇ? ನಾವೇ ಕೇಳ್ತೀವಿ. ಪರವಾಗಿಲ್ವೇ? ಯಾವ್ದ್ರಲ್ಲಿ ಒಂದು ಕೋಲ್ ಇಟ್ಕೊಂಡಿದ್ದೀರಾ? ಅಲ್ಲೇ ಕೈಲಿ ಕಿತ್ಕೋಬೋದು, ಅಂತ ಗಿಡ ಏನು ಜಾಸ್ತಿ ಇದಿಲ್ಲ, ಎತ್ತರವಾಗಿಲ್ಲ. ನಿಂತ್ಕೊಂಡು ಕೈಗೆ ಇಟ್ಕೊಂಡಿದ್ದು ಅಷ್ಟರಲ್ಲಿದೆ ಸರ್. ಒಂದೊಂದು ಕಾಯಿ 100-150 ಗ್ರಾಂ ಬರುತ್ತಾ? ಬರ್ತದೆ ಸರ್. ಬರುತ್ತೆ. ರುಚಿಯಾಗಿದೆ? ರುಚಿಯಾಗಿದೆ ಅಲ್ವಾ? ಚೆನ್ನಾಗಿದೆ. ನೀವು ರೆಗ್ಯುಲರ್ ತಿಂತಿರ್ತೀರಾ ಸೀಬೆಕಾಯಿ? ಸೀಬೆಕಾಯಿ ನಮಗೆ ವರ್ಷದಲ್ಲಿ 2 ಬರೋದ್ರಿಂದ ತಿಂತೀವಿ. ಮಾವು ವರ್ಷಕ್ಕೊಂದು ಬೆಳೆ ನಾವು ವರ್ಷದಲ್ಲಿ ಎಲ್ಲ ನಾವು ನಂಟರು ನಾವು ಸ್ನೇಹಿತರು ಅಡೆ ಹಾಕೊಂಡು ಮಾವು ಅದೇ ನಾವು ಪೌಡ್ರ್ ಗೌಡ್ರ ಎಲ್ಲ ಹಾಕೊಂಡು ಪೌಡ್ರ್ ಏನು ನಾವು ಹಾಕಲ್ಲ ಸರ್. ನಾವು ಭತ್ತದ ಹುಲ್ಲಲ್ಲಿ ಶಾಖದಲ್ಲಿ ಅದನ್ನ ಹಣ್ಣು ಮಾಡ್ಕೋತೀವಿ. ಈ ಪೌಡರ್ ಹಾಕೋ ವಿಧಾನ ಸಾಮಾನ್ಯ ನಮ್ಮ ರೈತರುಗಳಿಗೆ ಅಷ್ಟು ಅದು ಗೊತ್ತಿಲ್ಲ. ಈಗ ಚೆನ್ನಾಗಿ ಸೀಬೆ ಬೆಳೀತಾರೆ, ಮಾವು ಬೆಳೀತಾರೆ, ನಿಮಗೂ ಬೆಳಿಬೇಕು ಅಂತ ಅನ್ಸಲ್ವೇನ್ರಿ? ನಾನು ಸುತ್ತ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸರ್. ಪ್ಲಾನ್ ಮಾಡಿದ್ದೀನಿ ತೆಂಗಿನ ಸುತ್ತ